ದಾಳಂಬ್ರೆ ಮಾಡಬೇಕನ್ನೋ ವಿಚಾರ ಮೊದಲು ಮೂಲತಃ ತಮ್ಮನಾದ ಈರಣ್ಣ ಮತ್ತು ಅಮೃಗಂಡಪ್ಪನವರಿಂದ ಅವರಿಗೆ ಬಂತು. ನಾನು ಮೊದಲು BMTCಯಲ್ಲಿ ಕಂಡಕ್ಟರ್ ಆಗಿ ನೌಕರಿ ಮಾಡ್ತಿದ್ದೆ. ಅವರಿಬ್ಬರ ಮನಸ್ಸಲ್ಲಿ ಬಂದದ್ದು, ಅವರು ಈ ಭೂಮಿಯಲ್ಲಿ ಎಲ್ಲಿ ಹುಡುಕಿದ್ರು ನೀರು ಸಿಗಲಿಲ್ಲ, ಅವರಿಬ್ಬರ ಪ್ರಯತ್ನದಿಂದ ನೀರು ಬಿತ್ತು. ಆಮೇಲೆ ಅವ್ರ ಮನಸ್ಸಲ್ಲಿದ್ದು ತಂದು ಅವರು ಒಂದು 6 ಎಕರೆ ದಾಳಂಬ್ರಿಯನ್ನು ಮಾಡಿದರು. ಆ ದಾಳಂಬ್ರಿ ಮಾಡಿದ ಮೇಲೆ ಅವರು ಸತಾ ಪ್ರಯತ್ನ ಪಟ್ಟು ಸಗಣಿ ಗೊಬ್ಬರ ಮತ್ತು ಕುರಿ ಗೊಬ್ಬರ ಮುಖಾಂತರ ಇದನ್ನು ಬೆಳೆಸಿದರು. ತಿರ್ಗಾ ನಾನು ಇದಕ್ಕೆ ಎಂಟರ್ ಆದೆ. ನೀವು BMTCಯಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ದಂಥವ್ರು ಅದನ್ನ ಬಿಟ್ಟು ಈ ಒಂದು ಒಕ್ಕಲ್ತನಕ್ಕೆ ಬಂದಿರ್ತಾವೆ. ಈಗ ನೋಡ್ರಿ, ನೀವು 4 ಜನ ಅಣ್ಣ ತಮ್ಮ ಎಲ್ಲರೂ ಸೇರಿ ಒಕ್ಕಲ್ತನ ಮಾಡ್ತಾ ಇದ್ದೀರಿ ಒಟ್ಟಾಗಿ. ಭಾಳಷ್ಟು ಇತ್ತೀಚೆಗೆ ನಮ್ಮದು ಒಟ್ಟು ಕುಟುಂಬ ಭಾಳಷ್ಟು ಕಡಿಮೆ ಆಗ್ತಾ ಇದ್ದಾವೆ. ಎಲ್ಲರೂ ತಮ್ಮ ತಮ್ಮ ತಗೊಂಡು ಬೇರೆ ಆಗಿ ಒಕ್ಕಲ್ತನ ಮಾಡ್ಕೊಂಡು ಎಷ್ಟೋ ಜನ ಲಾಸ್ ಆಗಿ ಏನೋ ಹೊಲ ಮನಿ ಮಾಡ್ಕೊಂಡು ಹೋಗಿದ್ರು. ಆದರೆ ತಾವು ಅಭಿವೃದ್ಧಿ ಅತ್ತ ಹೋಗ್ತಿದ್ರಿ, ಎಲ್ಲರೂ ಒಟ್ಟಿಗೆ ಸೇರಿ ಒಟ್ಟಿಗೆ ಮಾಡ್ಕೊಂಡು ಹೊಂಟಿದ್ದೀರಿ. ಏನು ಇದರ ಒಂದು ಗುಟ್ಟು ಹಿನ್ನೆಲೆ? ಕೂಡಿ ಬಾಳ್ತಕ್ಕಂಥ ಒಂದು ಕುಟುಂಬ, ಆದರೆ ಅದರಂಥ ಸ್ವರ್ಗ, ಅದರಂಥ ಸುಖ, ಅದಂಥ ಪ್ರೀತಿ. ಎಲ್ಲರಿಗಿಂತ ಮುಂಚೆ, ಎಲ್ಲರೂ ಸಣ್ಣವ್ರಿಗಿಂತ ನಾನೇ ಮೊದಲು, ನಾನೇ ದೊಡ್ಡವನು, ನಾನೇ ಪಾಲು ಕೇಳಿದ್ದೆ ಇದರಲ್ಲಿ. ನನ್ನ ಸ್ವಇಚ್ಛೆ, ನನ್ನ ಮನಸಾರಿ ಇವತ್ತು ಹೇಳ್ತಾ ಇದ್ದೀನಿ, ನಾನು ಒಂದು ಯಾವುದೋ ಒಂದು ಸಣ್ಣ ವಿಷಯಕ್ಕಾಗಿ ಆಸ್ತಿಯಲ್ಲಿ ಭಾಗ ಕೇಳಿದ್ದೆ. ನಮ್ಮ ತಂದೆಯವರು ನಿಸ್ವಾರ್ಥ ಸೇವೆಯಿಂದ ನೀನು ಏನಂತ ಅದನ್ನು ಕೊಟ್ಟು ನನ್ನ ಹೊರಗಡೆ ಕಳಿಸಿದ್ರು. ಆದರೂ ನನ್ನ ತಂದೆಯವರು ಇವತ್ತಿಗೂ ನನ್ನ ಕೈ ಬಿಟ್ಟಿಲ್ಲ. ನಮ್ಮ ಕುಟುಂಬ, ಇಡೀ ಕುಟುಂಬ, ನಮ್ಮಪ್ಪನವರಿಗೆ 3 ಅಣ್ಣತಮ್ಮರು, 3 ಜನ ಅಣ್ಣತಮ್ಮರು, ಅವ್ರ ಮಕ್ಕಳು, ಇವ್ರ ಮಕ್ಕಳು. ಅಣ್ಣನ ಬೇಜಾರು ಮಾಡಬಾರ್ದಂತ ನನ್ನ ಒಂದು ಸರಿದಾರಿಗೆ ತಂದು ಇವತ್ತು ಇದರೊಳಗೆ ಇನ್ಕೊಳ್ಡ್ ಆಗಿದ್ದೀನಿ. ಈ ಕುಟುಂಬದ ಜೊತೆಗೆ ಇನ್ಕೊಳ್ಡ್ ಅಂದರೆ ದಯವಿಟ್ಟು ಎಲ್ಲರಲ್ಲಿ ಬೇಡಿಕೊಂತೀನಿ, ಯಾ ರೈತರಾಗಲಿ, ಬಿಸ್ನೆಸ್ ಮ್ಯಾನ್ಗಳಾಗಲಿ, ಕುಟುಂಬ ಕೂಡಿ ಹೋಗ್ರಿ, ಕೂಡಿ ಹೋಗ್ರಿ. ನಾವು ಹೋಗುವಾಗ ಒಂದೇ ಒಂದು ಸಣ್ಣ ವಿಚಾರಗಳನ್ನು ನಾವು ತಗೊಂಡ್ಬಿಟ್ರೆ ಹೋಗುವಾಗ ಬರೇ ಕೈಲಿ ಹೋಗ್ತೀವಿ, ಇಲ್ಲಿ ಏನೂ ತಗೊಂಡೋಗಲ್ಲ, ಏನೂ ತಗೊಂಡೋಗಲ್ಲ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಒಂದು ಆಕಳ ಕಟ್ಟ್ರಿ, ಒಂದು ಎಮ್ಮೆ ಕಟ್ಟ್ರಿ, ಹಣ ಬರುತ್ತೆ ಹೋಗುತ್ತೆ ಅದೆಲ್ಲ ಬೇಡ. ಅಂಶ ಒಂದು, ನಿಮ್ಮ ಮನೆಯಲ್ಲಿ ದಯವಿಟ್ಟು 2 ಆಕಳ 2 ಎಮ್ಮೆಗಳನ್ನು ಕಟ್ಟಂತ ಕೆಲಸ ಮಾಡ್ರಿ. ಪ್ರತಿಯೊಬ್ಬರು ರೈತರಲ್ಲಿ ಹೇಳ್ತಾ, ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಕೂಡ ಒಂದು ಆಕಳ ಕಟ್ಟ್ರಿ ಮನೆಯಲ್ಲಿ. ನಾನು ಪಾಲಿಸಿ ಇತ್ತು, ನಾನು ಇವತ್ತಿಗೆ ಆ ಶೆಡ್ ನೀವು ಅದನ್ನು ತೋರಿಸ್ತೀನಿ, 10 ಲಕ್ಷ ಕೊಟ್ಟು ಶೆಡ್ ಕೊಡಿಸಿದೆ ಮಗಳು. ಅದಕ್ಕೆ ಹಸುಗಳು ಕೂಡ ತಂದೆ ತಂದಿಂದ ನನ್ನ ಹತ್ರ ನೀಗ್ಲಿಲ್ಲ ಮಾಡಲಿಕ್ಕೆ ದಯವಿಟ್ಟು. ಅದರಲ್ಲಿ ಸ್ವಲ್ಪ ಸೋಲು ಉಣ್ಣೆ ಅಂತ ಅರ್ಥ ಆಯಿತು ಮನಸ್ಸಿಗೆ, ಆದರೂ ಉಂಡಿಲ್ಲ ಸೋಲು. ಇವತ್ತಿಗೂ 4 ಆಕಳಿದೆ. ಇವತ್ತಿಗೂ ನನ್ನ ಹೊಲದಲ್ಲಿ ಸಗಣಿ ಗೊಬ್ಬರ, ಕುರಿ ಗೊಬ್ಬರ ಇದನ್ನು ಹಾಕಿ ಬೆಳೆಸ್ತಕ್ಕಂಥ ಶಕ್ತಿ ಇದೆ. 6 ಎಕರೆ ಹೊಲ ಇವತ್ತು ನಾವು ಎಲ್ಲರೂ ನಮ್ಮ ಸುತ್ತಮುತ್ತ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ದಾಳಂಬ್ರಿಯಲ್ಲಿ ಸ್ವಲ್ಪ ಏನೋ ಆಗಿರುತ್ತೆ. ನಾವು 4 ಮಂದಿ ಅಣ್ಣತಮ್ಮರು, ಒಬ್ಬ ತಮ್ಮ ಡಾಕ್ಟ್ರು 6 ಗಂಟೆಗೆ ಮುಂಜಾನೆ ಬೆಳಗ್ಗೆ ಬಂದರೆ, ಒಬ್ಬ ತಮ್ಮ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾನೆ ಪಂಪಣ್ಣ ಅಂತ ಕಸಿ. ಅದಕ್ಕೇನು ಮದುವೆ ಇಲ್ಲ, ಏನಿಲ್ಲ, ನಿಸ್ವಾರ್ಥ ಸೇವೆ ಮಾಡ್ತಾ, ನಿಸ್ವಾರ್ಥ ಸೇವೆ ಯಾರಿಗೋಸ್ಕರ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ಅವನು ಒಂದು ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾನೆ ಪಂಪಣ್ಣ ಅಂತ ಕಸಿ. ಅವನು ಮಾತ್ರ ನಾವು ಯಾರು 3 ಅಣ್ಣತಮ್ಮರು ಮೀರಲ್ಲ ಅಂತಂದು ಇದ್ರ ಕೂಡ ಹೇಳ್ತಾ ಇದೀವಿ. ರುದ್ರಪ್ಪರ, ತಾವು 6 ಎಕರೆ ದಾಳಿಂಬೆಯನ್ನು ಹಚ್ಚಿದ್ರಿ, ಯಾವ ತಳಿಯನ್ನು ಹಚ್ಚಿದ್ರಿ, ಮತ್ತು ಅಂತರ ಒಂದು ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಎಷ್ಟೆಷ್ಟು ಅಂತರ ಕೊಟ್ಟಿರಿ? ಇದು ಜೈನ್ ಕಂಪ್ನಿ ಅನ್ನೋ ಒಂದು ದಾಳಂಬ್ರಿ. ಅಂತರ ಹಗಲ 12x12 ಅಂತರ ಆಗಿರಬೇಕು, 6x6 ಅಂತರ ನಾವು ಹಚ್ಚಿದಂತ ದಾಳ ಅಂದ್ರೆ 12 ಸಾಲಿಂದ ಸಾಲಿಗೆ 12 ಇದೆ, ಸಸಿಯಿಂದ ಸಸಿಗೆ 6 ಫೀಟ್ ಇದೆ. 6 ಫೀಟ್ ಇದೆ. ಇದನ್ನು ನೀವು ಸುಮಾರು ರೈತರು ನಾವು ಏನ್ ಮಾಡಾಕತ್ತೀವಿ ಈಗ ವಿಷಯದಾಗಂದ್ರೆ, ದಾಳಂಬ್ರಿಗೆ ಆ್ಯಕ್ಚುಲಿ ಅದು 21 ತಿಂಗಳ ಮಾತ್ರ ಬೆಳಿಬೇಕದು, ನಿಸ್ವಾರ್ಥವಾಗಿ ಬೆಳಿಬೇಕದು. ಸುಮಾರು ರೈತರು ನಾವು ಏನು ಮಾಡ್ತೀವಿ, ಸ್ವಲ್ಪ ಅದಕ್ಕೆ ಒತ್ತಡ ಆಗಬಾರ್ದು. ಸುಮಾರು ರೈತರು ನಾವು ಏನು ಮಾಡಾಕಿದ್ವಿ, ಯಾಕೆ ಫೇಲ್ಯೂರಿ ಆಗ್ತಾ ಇದ್ದೀವಿ ಅಂದರೆ, ಸುಮಾರು ರೈತರುಗಳು 11-12 ತಿಂಗಳಿಗೆ ಬಂದಂಥ ದಾಳಂಬ್ರಿನ ಅದಕ್ಕೆ ನಾವು ಹಾಕ್ಬಿಟ್ಟಿದ್ದೀವಲ್ಲಪ್ಪ ಬಂಡವಾಳ ಬಂದ್ಬಿಟ್ರೆ ಸಾಕು ಅನ್ನೋಕ್ಕೋಸ್ಕರ ಸುಮಾರು ಜನಗಳು ಅದನ್ನು ಫಲಕ್ಕೆ ಬಿಡ್ತಾರೆ. ಇನ್ನೂ ಅದು ಗರ್ಭ ಕಟ್ಟತಕ್ಕಂಥ ಶಕ್ತಿ ಅದರ ಹತ್ರ ಇರಲ್ಲ. ದಯವಿಟ್ಟು ಎಲ್ಲ ಮಾಡ್ತಕ್ಕಂಥ ದಾಳಂಬ್ರಿ ಇವ್ರ ರೈತರಲ್ಲಿ ಬೇಡಿಕೊಂತೀನಿ, ಅದು 21 ತಿಂಗಳ ತನ್ನ ಪಾಡಿಗೆ ತಾನು ನಿಸ್ವಾರ್ಥವಾಗಿ ಬೆಳಿಬೇಕು. 21 ತಿಂಗಳ ಮೇಲೆ ನೀವು ಅದನ್ನು ಫಲಕ್ಕಾಗಿ ಬಿಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ರೈತರಲ್ಲಿ. ಅದು ಒಂದು ಕಸ, ಎಲ್ಲ ಸುಮಾರು ಜನ ಕಸ ಏನು ಮಾಡಾಕತ್ತೀರಿ ಅಂದರೆ, ಎಲ್ಲ ಬಂದಿದ್ದೆಲ್ಲ ಕ್ರಿಮಿ ಕೀಟನಾಶಕಗಳ ಜೊತೆಗೆ ಕಸದ ಎಣ್ಣೆ ನೋಡ್ತೀರಿ. ದಯವಿಟ್ಟು ಯಾವ ರೈತರು ಕಸದ ಎಣ್ಣೆಯನ್ನು ಹೊಡಿತಕ್ಕಂಥ ಇದು ಮಾಡಬಾರ್ದು. ಆ ಕಸದ ಎಣ್ಣೆಯನ್ನು ಕಟ್ಟು ಮಾಡಿರಿ, ಆ ಕಸದ ರಸವನ್ನು ನೀವು ಆಮೇಲೆ ಒಂದು ಮಿಷಿನ್ ಜೊತೆಗೋ ಅಥವಾ ನೀವು ಕೈಲಿ ಕಟ್ ಮಾಡಿದ್ರೋ ಏನಾಗುತ್ತಲ್ಲ, ಆ ಕಸದ ರಸವನ್ನು ನೀವು ಸ್ವಲ್ಪ ಸ್ಮೆಲ್ ನೋಡ್ಕೊಳ್ಳಿ. ಆ ಹೊಲದಲ್ಲಿ ಒಂದು 10 ನಿಮಿಷ ಓಡಾಡಿ, ಆ ಕಸದ ರಸ ಯಾವ ಸ್ಮೆಲ್ ಇರುತ್ತಂದರೆ, ನಾವು ಯಾವ ದಾಳಂಬ್ರಿ ಯಾವ ಅನ್ನದ ಜೊತೆಗೆ ಇರತಕ್ಕಂಥ ಶಕ್ತಿ ಅದರಲ್ಲಿ ಇದೆ. ದಯವಿಟ್ಟು ಕಸದ ಜೊತೆಗೆ ರಸವನ್ನು ಬೆಳೆದು ದಾಳಂಬ್ರಿಯನ್ನು ಬೆಳೆಸ್ತಕ್ಕಂಥ ಶಕ್ತಿ ಎಲ್ಲ ರೈತರಲ್ಲಿ ತಿಳ್ಕೋಬೇಕು. ರೈತರು ಅಚ್ಚುಕಟ್ಟಾಗಿ ಏನಂದರೆ, ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗಿ, ಸಾಲ ಮಾಡ್ಕೊಳ್ಬೇಡಿ. ಎಲ್ಲ ರೈತರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಮೊದಲು ರೈತರಿಗೆ ಸಾಲನೇ ಸೋಲ. ಈಗ ದಾಳಿಂಬೆ ಹೆಚ್ಚಿರ್ತಾವು, 6 ಫೋಟು 12 ಫೋಟು ಸಾಲಿನ ಸಾಲ ಹೆಚ್ಚಿದಿರಿ. ಆಮೇಲೆ ಜೈನ್ ಕಂಪನಿ ಒಂದು ಸಸಿಗಳನ್ನು ತರಿಸಿದ್ರಿ, ಹೇಗೆ ಕೊಟ್ಟರು ಸಸಿಯನ್ನು ನಿಮಗೆ ಇಲ್ಲಿ ತಂದು ಕೊಡಲಿಕ್ಕೆ? ಚಿಕ್ಕಪ್ಪನ ಮಗನಾದಂಥ ಒಬ್ಬ ಗುಂಡಪ್ಪ ಅನ್ನೋನು, ಅವನು SSLC ಫೇಲ್ಡ್. ಮೊದಲು ದಾಳಿಂಬ್ರಿ ನಮ್ಮ ಕುಟುಂಬಕ್ಕೆ ಬರಬೇಕಾದ್ರೆ ನಮ್ಮ ಕಾಕನ ಮಗ ಆದಂಥ ನಾಗಪ್ಪ ಅಂತ ಒಬ್ಬ ಚಿಕ್ಕಪ್ಪನ ಮಗ, ಅವನು SSLC ಫೇಲ್. ಅವನು ಒಂದು ದಾಳಿಂಬ್ರಿ ಮೊದಲು ಸ್ಟಾರ್ಟ್ ಮಾಡಿದ್ದೆ ಅವನು. ಅವನು ಎಲ್ಲೋ ಕಷ್ಟಪಟ್ಟು ಏನೋ ಮಾಡಿ ಆ ಜೈನ್ ಕಂಪ್ನಿ ತಂದು ಫಸ್ಟ್ ವರ್ಷಲ್ಲಿ ಅವನು ಬೆಳೆದದ್ದು, ಅದು 6 ಎಕರೆನೇ. ಫಸ್ಟ್ ಬೆಳೆನಿ ಅವನು ತಗೊಂಡದ್ದು 45,06,035 ರೂಪಾಯಿ. 45,06,035 ರೂಪಾಯಿ ಇನ್ಕೊಳ್ಳಿ. ಸೆಕೆಂಡ್ 50 ಲಕ್ಷ ಮ್ಯಾಗ ಇನ್ನು ಇನ್ಕೊಡು. ಅವನು ಗುಂಡಪ್ಪ ಅಂತ ಕಸಿ, ಅವನು ನಮ್ಮ ಕಾಕನ ಮಗ. ಅವನು ಮಾಡಿದ ಮೇಲೆ ನಮ್ಮ ಬ್ರದರ್ಗೆಲ್ಲ ಬಂತು, ಇದು ನಾವು ಮಾಡ್ಬೇಕನ್ನೋದೊಂದು ಬಂತು. ಅದು ನಮ್ಮ ಹಿರಿಯರೊಂದೊಂದು ಕೃಪೆ ಇತ್ತು. ನಮ್ಮ ಆಸ್ತಿ ಎಲ್ಲ ನಮ್ಮ ಹಿರಿಯರು ಉಳಿಸ್ಕೊಂಬಂದಿದ್ದು. ನಿಜವಾಗ್ಲೂ ನಾವು ಎಲ್ಲರ ಹತ್ರ ಮಾತಾಡೋದಲ್ಲಿದ್ದು, ನಮ್ಮ ಹಿರಿಯರು ಮಾಡಿದ್ದು, ನಾವಲ್ಲ ನಮ್ಮ ಮುತ್ತೆ ನಮ್ಮಮ್ಮ. ಇವತ್ತು ನೆನೆಸ್ಬೇಕು ನಾವು. ಇರ್ಭದ್ರಪ್ಪ ಮುತ್ತೆ ಅಂದರೆ ನಮ್ಮ ಹಳ್ಳಿಯಲ್ಲಿ ಹೆಸರುವಾಸಿಯವರು, ನಮ್ಮ ತಾತ ನಮ್ಮ ಅಪ್ಪನ ತಂದೆಯವರು. ಆಮೇಲೆ ನಮ್ಮ ಮಾದಮ್ಮಮ್ಮ ಇಬ್ಬರೂ ಕೂಡ, ನಾನು ಎಲ್ಲೇ ಹೋದರೂ ಕೂಡ ಅವ್ರನ್ನ ಮೊದಲು ನೆನೆಸ್ಕೊಂಡು, ಆಮೇಲೆ ನನ್ನ ತಂದೆನ ನೆನೆಸ್ಕೊಂಡು, ಇನ್ಕೊಂಡು ನನ್ನ ತಾಯಿನ. ಈಗ ದಾಳಿಂಬ್ರೆಯನ್ನು ತಾವು ಹಾಕಿದಿರಿ, ಇದು ಎಷ್ಟೇ ಬೆಳೆ ನಿಮ್ಮದು? ಫಸ್ಟ್ ಬೆಳೆ ನಮ್ಗೆ, ಲೈಫಲ್ಲಿ ಫಸ್ಟ್ ಬೆಳೆ. ಫಸ್ಟ್ ಬೆಳೆ. ಹಾಂ, ಎಲ್ಲರೂ ಮಳೆ ಹತ್ತಿ ಇದು ಏನು ಲಾಸ್ ಆಗುತ್ತೆ ಹಂಗೆ ಹಿಂಗೆ ಸುಮಾರು 4 ಜನ. ನಾನು ಅದಕ್ಕೂ ಇನ್ಕೊಂಡು ಅದೇ, ನಾನು ಮೊದಲು ಸಣ್ಣ ವಯಸ್ಸಿನಲ್ಲಿ ಬೆಳೆ, ನಾನು ಹೊರಭೂಮಿಯಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಮತ್ತು ಪಂಪಣ್ಣ ಸುಮಾರು ಕೆಲಸ ಮಾಡಿದ್ವಿ. ನಾನು 4 ಎತ್ತಿನ ಕುಂಟಿನೇ ಹೊಡೆದ್ವಿ ಇವತ್ತಿನ ಸುಮಾರು 100 ಚೀಲಗಟ್ಟಲೆ ಶೇಂಗಾ ಬೆಳೆದಿದ್ದೀವಲ್ಲ ಅವತ್ತಿಗೂ. ನನ್ನ ಪ್ರಕಾರ ಈ ಸದ್ಯೆ ಈ ಹೊಲ ನನ್ನ ವೈಯಕ್ತಿಕ ವಿಷಯವಾಗಿ ನಾವು ಎಷ್ಟು ಖರ್ಚು ಮಾಡಿದ್ವಿ ಅಂತ ಇಲ್ಲಿ ಯಾರಿಗೂ ಹೇಳ್ತಾ ಇಲ್ಲ. ಬರುವ ಲಾಭ ನಮ್ಗೆ ತೃಪ್ತಿ ತರುತ್ತದೆ. ಅದು 10 ಲಕ್ಷ ಲಾಭ ಕೊಟ್ಟರೆ 6 ತಿಂಗಳಲ್ಲಿ ಯಾವ ನೌಕರಿಯಲ್ಲಿ ಯಾವ ಬಿಸ್ನೆಸ್ನಲ್ಲಿ ಯಾವ ಇದರಲ್ಲಿ ಲಾಭ ಕೊಡುತ್ತಂತ ನೀವೆಲ್ಲ ರೈತರು ತಿಳ್ಕೋಬೇಕು. ಈಗ ನೀವು ಹೇಳಿದ್ರಿ, ಈಗ ರೈತರಿಗೆ 2 ವರ್ಷ ಆದಮೇಲೆ 21 ತಿಂಗಳಾದಮೇಲೆ ದಾಳಿಂಬೆಯನ್ನು ಫಲಕ್ಕೆ ಬಿಡ್ರಿ ಅಂತಕ್ಕಂಥದ್ದು, ನೀವು ಎಷ್ಟು ತಿಂಗಳಾದಮೇಲೆ ಈಗ ಫಲಕ್ಕೆ ಬಿಟ್ಟಿದ್ದು? ಪರ್ಫೆಕ್ಟಾಗಿ 21 ತಿಂಗಳ 11 ದಿವಸಕ್ಕೆ ನಾವು ಬಿಟ್ಟಿದ್ದೀವಿ ಇದನ್ನು ಫಲಕ್ಕೆ. ಇದು ಇನ್ಕೊಳ್ಳಿ, ಇದ್ರಾಗ ಪಪ್ಪಾಯಿ ಇತ್ತು. ಪಪ್ಪಾಯಿ ಹೇಗೆ ಅದರಲ್ಲಿ ಅಂತರ ಬೆಳೆಯಾಗಿ ಬೆಳೆದಿರಿ? ಪಪ್ಪಾಯಿ ಬಂತ ತಮಗೆ ಲಾಭ ಆತ ಹೇಗೆ? ನಮ್ಗೆ ಲಾಭ ಅನ್ನೋದಕ್ಕಿಂತ ನಾವು ಏನು ಖರ್ಚು ಮಾಡಿದ್ವಿ ಅದರ ಅರ್ಧದಷ್ಟು ಬಂದುಬಿಡ್ತೀವಿ ನಮಗೆ ಪಪ್ಪಾಯಲ್ಲಿ. ಅವತ್ತು ರೇಟ್ ಇತ್ತು. ಈಗ ದಾಳಿಂಬೆಯನ್ನು ತಾವು ಫಲಕ್ಕೆ ಬಿಟ್ಟಿದ್ದೀರಿ, ಒಂದು ಗಿಡಕ್ಕೆ ಎಷ್ಟೆಷ್ಟು ಅಂದಾಜು ಎಷ್ಟು ಕೆಜಿ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಒಂದು ಗಿಡ? ನನ್ನ ಹೊಲದಲ್ಲಿ ಇರ್ತಕ್ಕಂಥದ್ದು 3,000 ಗಿಡಗಳು. ಇನ್ನು ಕೂಡ ಲೆಸ್, 200 ಗಿಡಗಳು ಲೆಸ್ ಮೈನಸ್. ಯಾಕಂದರೆ ಅದು ಕಾಯಿ ಹಿಡಿದಿರುತ್ತೆ, ಆಗಿರಲ್ಲ, ಹೋಗಿರುತ್ತೆ. 200 ಗಿಡಗಳು, ಉಳಿದದ್ದು 2800. ಆಮೇಲೆ 2800 ಗಿಡದೊಳಗೆ ಇನ್ನೊಂದು 100 ಗಿಡಗಳು ಲೆಸ್. ಯಾಕೆ ಗೊತ್ತಾ? ಆ ರೋಗ ಈ ರೋಗ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಚಿಕ್ಕ ಗಿಡಗಳು ಅದನ್ನು ತೆಗೀರಿ. ನಮ್ಮ ಹತ್ರ ಇರೋದು 2700. ಒಂದು ಗಿಡಕ್ಕೆ 20 ಕೆಜಿ, 25 ಬೇಡ, 20 ಕೆಜಿ ಬಂದ್ರೂ 52 ಕ್ವಿಂಟಲ್. 52 ಕ್ವಿಂಟಲ್ ಅಂದರೆ ಇವತ್ತಿಗೆ ಒಂದು 100 ರೂಪಾಯಿ ಕೆಜಿ ಮಾರಿದ್ರೂ 22 ಲಕ್ಷ ನನ್ನ ಪ್ರಕಾರ. ಈಗ ನಾವು ಏನೇ ಖರ್ಚು ಮಾಡಿವಂದ್ರು ಒಂದು 25 ಲಕ್ಷ ಖರ್ಚು ಮಾಡುವ ಅಂತೇಳಿ. ಹೇಗೆ ತಾವು ಇದಕ್ಕೆ ಏನೇನು ಉಪಚಾರ ಮಾಡ್ತಾ ಇದ್ರಿ? ಹೆಚ್ಚಾಗಿ ರಾಸಾಯನಿಕ ಬಳಸ್ತಾರೆ, ಆದರೆ ರಾಸಾಯನಿಕ ಬಳಸಿ ಫೇಲ್ ಆಗ್ತಾರೆ ಭಾಳಷ್ಟು. ತಾವು ಯಾವ ರೀತಿ ಇದಕ್ಕೆ ಹಾಕಿದಿರಿ, ಫೀಡಿಂಗ್ ಏನು ಕೊಟ್ಟಿರೋದಕ್ಕೆ? ನಾವು ಮೊದಲು ಮೂಲತಃ ಎಂಡೆ ಗೊಬ್ಬರ, ಕುರಿ ಗೊಬ್ಬರ, ಅಲ್ಲಿಂದ ಒಂದು ಕಬ್ಬಿನ ಗೊಬ್ಬರ ಅಂತ ಬರುತ್ತೆ. ಕಬ್ಬು, ಈ ಕಬ್ಬು ಸಕ್ಕರೆ ಕಾರ್ಖಾನೆಗಳಿಗೆ ಹೋದ್ರೆ ಆ ಕಬ್ಬಿನ ಗೊಬ್ಬರ ಕೊಡ್ತಾರೆ. ಅದು ಹಣ್ಣಿಗೆ ನಾವು ಬಿಡುವ ಸಮಯದಲ್ಲಿ ಕಬ್ಬಿನ ಗೊಬ್ಬರ ಮೂರನ್ನು ಕೊಟ್ಟುಬಿಟ್ರೆ ಗಿಡಗಳು ಆಗಲೇ ದಾಡಿಸಿ ಆಗಿರುತ್ತೆ, ಅದು ಶಕ್ತಿವಂತ ಆಗಿರುತ್ತೆ. ಇಷ್ಟು ಇಡ್ರೆಲ್ ಹೊಡೆಯುವಾಗ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಭಾಳ ತಪ್ಪು ಮಾಡ್ತಾಯಿದ್ರೆ. ಕೇವಲ ನಾವು ಹಣ್ಣಿಗೆ ಬಿಡುವ ಸಮಯದಲ್ಲಿ ಆ ಹೊಡಿತಕ್ಕಂಥ ಎಣ್ಣೆಯನ್ನು ಸುಮಾರು ಜನ 6 ಎಕರೆಗೆ, ನಂದೇ ಒಂದು ತಪ್ಪಾಗಿದೆ, ಅದಕ್ಕೆ ಇನ್ನೂ ಕಮ್ಮಿ ಇದೆ ಕಾಯಿ. ಏನು ಗೊತ್ತಾ, 75% ಮಾತ್ರ ನಾವು ಆ ಎಣ್ಣೆನ ಹೊಡಿಬೇಕು. 100% ಎಣ್ಣೆ ಹೊಡೆಯೋಕೆ ಹೋದ್ವಿ ಅಂದರೆ ಗಿಡಗಳು ಡ್ರೈ ಆಗುತ್ತೆ. ಆ ಡ್ರೈ ಆಗೋದ್ರಿಂದ ಕಾಪು ಕಡಿಮೆ ಆಗುತ್ತೆ. ಇನ್ನೊಂದು ಎಲ್ಲ ರೈತರಲ್ಲಿ ವಿನಂತಿ ಮಾಡಿಕೊಳ್ತೀನಿ, ಪ್ರತಿಯೊಬ್ಬರು ರೈತರು ಇದನ್ನು ಅರ್ಥ ಮಾಡ್ಕೋಬೇಕು. ಏನು ಗೊತ್ತಾ, ಚಿಗುರು ಅಂತ ಬರುತ್ತೆ, ಕಾಪು ಬಿಟ್ಮೇಲೆ, ಹೂ ಬಿಟ್ಮೇಲೆ ಚಿಗುರು ಅಂತ ಬರುತ್ತೆ. 3 ಇಂಚಿಂದ 4 ಇಂಚ್ ಬಂದಾಗ ಆ ಚಿಗುರಿನ ಯಾವುದೇ ಕಾರಣಕ್ಕೂ ಬಿಡಬಾರ್ರಿ, ಯಾವುದೇ ಕಾರಣಕ್ಕೂ. ನಮ್ಮ ತಮ್ಮ ಈರಣ್ಣ ಅಂತ ಇದ್ದಾನೆ, ಅವನು ಒಂದು ದಿನಕ್ಕೆ ಬೆಳಗ್ಗೆ ಬಂದಂದರೆ 10 ಸಾಲ ರೀ ಅವನು, 10 ಚಿಗುರು ಮೊದಲು ಚೂಡ್ತಾನೆ ಇರ್ಬೇಕು. ಇದು ಎಲ್ಲಿವರೆಗೂ? ಕಾಯಿ ಇಳಿವರೆಗೂ. ಅಂದ್ರೆ ನೀವು ಚಿಗುರು ಚೂಟುದನ್ನ ಹೂ ಬಿಟ್ಟ ಮೇಲೆ ಪ್ರಾರಂಭ ಮಾಡ್ತಾರೆ? ಹೂ ಬಿಡುತ್ತೆ, ಹೂ ಜೊತೆಗೇನೆ ಚಿಗುರು ಬರುತ್ತೆ, ಅದು 3 ಇಂಚು ಮೇಲೆ ಬರುತ್ತೆ. 4 ಇಂಚಿಗೆ ಬಂದ್ರೆ ನೀವು ಯಾವ ಚಿಗುರನ್ನು ಬಿಡಬೇಡಿ. ದಯವಿಟ್ಟು ಆ ಚಿಗುರನ್ನು ಚೂಟಿ. ಎಷ್ಟು ನಿಮ್ಮ ಚಿಗುರನ್ನು ಕಡಿಮೆ ಮಾಡ್ಕೊಂತ ಹೋದ್ರೆ ಅಷ್ಟೊಂದು ಕಾಪು ಈ ಬೆಳೆಗೆ ಬರುತ್ತೆ, ಕಾಪು ಬರುತ್ತೆ. ಮೊದಲು ಸೈಜ್ ಆಮೇಲೆ ನಾವು ಯಾವ ತರ ಗೋಮೂತ್ರ ಹಾಕ್ತೀವಿ, ಆಮೇಲೆ ಅದಕ್ಕೆ ಬರ್ತಕ್ಕಂಥ ನೈಸರ್ಗಿಕ ಬೆಲ್ಲ ನೀರು, ನೀವು ಯಾವ ತರ ಊಟ ಕೊಡ್ತೀರಿ ಅದ್ರ ಮೇಲೆ, ಅದ್ರ ಮೇಲೆ ಅದು ಸೈಜ್ ಬರುತ್ತೆ. ಸುಮಾರವಾಗಿ ಭೂಮಿ ಮೇಲೆನೂ ಬರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಭೂಮಿಗಳು ಫಲವತ್ತಾಗಿರಲ್ಲ, ಅದಕ್ಕೇನೋ ಒಂದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಅದಕ್ಕೇನು ಕಡಿಮೆ ಆಗಿತ್ತು ಅಂತ ನಿಮ್ಮ ಕೃಷಿ ತಜ್ಞರ ಹತ್ರ ಕೇಳಿ. ತೋಟಗಾರಿಕೆ ಇಲಾಖೆಯವರು ಬರ್ತಾರೆ, ಆಮೇಲೆ ಕೆಲವೊಂದಿಷ್ಟು ಬರ್ತಿರ್ತಾರೆ, ಸುಮಾರು ಜನ ಬರ್ತಾ ಇರ್ತಾರೆ. ರೈತರುಗಳು ನಾನು ಶಾಣೆ ಅಂತ ಹೋಗೋದಲ್ಲ, ಒಬ್ಬ ಇಂಜಿನಿಯರ್ ಶಾಣೆ ಆಗ್ಬೋದು, ಆದ್ರೆ ಒಕ್ಕಲ್ತಂದಾಗ ನಾ ಶಾಣೆ ಅಂತ ಇಲ್ಲ. ಕಲಿತರು ಕಡಿಮೆ ಕಡಿಮೆನೆ ಲಾಸ್ ಆಗತ್ತೆ ಆಗಂತಲ್ಲ, ಪ್ರತಿಯೊಂದರಲ್ಲಿ ಲಾಸ್ ಇದೆ, ಒಂದರಲ್ಲಿ ಲಾಸ್ ಅನುಭವಿಸ್ಕೊಂಡಿದೀವಿ. ಈಗ ನೀವು ದಾಳಿಂಬೆಗೆ ಗೋಮೂತ್ರ ಅನ್ನ ಯಾವ ರೀತಿ ಬಳಸಿರಿ, ಏನೇನು ಕೊಟ್ಟಿರಿ, ಅದಕ್ಕೆ ಸಿಂಪರಣೆಗಳನ್ನ ಏನು ಎಲ್ಲ ಎಣ್ಣೆಗಳನ್ನು ಹೊಡೆದಿರು ಅಥವಾ ಸಾವಯವ ರೀತಿಯೊಳಗನ ಅದಕ್ಕೆ ಸಿಂಪರಣೆಗಳನ್ನು ಮಾಡಿದಿರಿ ಹೇಗೆ? ಅತಿ ಹೆಚ್ಚು ಸಾವಯವಗಳ ಜೊತೆಗೆ ಹೋಗಿ ಸ್ವಲ್ಪ ಕಾಯಿ ಸೀಳುಕಾಯಿ ಬಂದಾಗ ಇನ್ನೊಬ್ಬರೊಂದು ಐಡಿಯಾ ಕೊಟ್ಬಿಡ್ತಾರೆ. ನಾವು ಸಾವಯವ ಕೃಷಿ ಜೊತೆಗೆ ಹೋದಾಗೂ ಕೂಡ ಸ್ವಲ್ಪ ಎಫೆಕ್ಟ್ ಅನಿಸಿದಾಗ ಒಂದೇನೋ ಸೀಳು ಬರುತ್ತೆ, ಇನ್ನೊಬ್ಬರು ಐಡಿಯಾ ಕೊಟ್ಟರು, ಅವರು ಸಾವಯವ ಕೃಷಿ ಹೇಳಿದರು, ಒಂದು ಹೈಡ್ರೋಜನ್ ಬರುತ್ತೆ ಸೀಳ್ತಕ್ಕಂಥ ಕಾಯಿಗೆ. ಮೊದಲು ಅದು ಕ್ಲಿಯರ್ ಇಟ್ಕೋ, ಹೈಡ್ರೋಜನ್ ಏನಂದ್ರೆ ರೈತರು ಮೊದಲು ಅರ್ಥ ಮಾಡ್ಕೋಬೇಕು. ನಾವು ಬಳಸ್ತಾ ಇದ್ದೀವಲ್ಲ ಡೆಟಾಲ್, ಅದೇ ಅದು ಸೀಳು ಕಾಯಿ ಬಂದಾಗ ನಿಮ್ಮ ಹೊಲದಲ್ಲಿ 3,000 ಗಿಡಗಳು ಇದ್ದರೆ 5 ಲೀಟರ್ ತಗೊಂಡು 2,000 ಲೀಟರ್ ನೀರಿನಲ್ಲಿ ಕಲಿಸಿ ಸೀಳುತ್ತಾ ಅನ್ನೋದು ನಿಮ್ಗೆ ಪರ್ಫೆಕ್ಟ್. ಒಂದು ಗಿಡದಲ್ಲಿ 10 ಕಾಯಿ 12 ಕಾಯಿ ಸೀಳ್ತಾ ಇದೆ ಅಂದರೆ ಮೊದಲು ಆ ಕೆಲಸ ಮಾಡಿರಿ, ಹೈಡ್ರೋಜನ್ ನೀವು ಸಿಂಪಡಿಸ್ರಿ. ಎಷ್ಟು 5 ಲೀಟ್ರಿಗೆ 2,000 ಲೀಟ್ರ್ ನೀರಿನ ಜೊತೆಗೆ ಅದನ್ನು ಸಿಂಪಡಿಸ್ರಿ, ಅದು ಕ್ಲಿಯರೆಸ್ಸಿ ಕೊಡುತ್ತೆ. ಸೀಳ್ತಾನೆ ಇರುತ್ತೆ, ಸೀಳಲ್ಲ ಅಂತ ಹೇಳಲ್ಲ, ಸೀಳ್ತಾನೆ ಇರುತ್ತೆ. ಅದನ್ನು ಮೊದಲು ಹರಿದು ಹೊರಗಡೆ ಆಗ್ತಕ್ಕಂಥ ಕೆಲಸ ಮಾಡಿರಿ ಮಾಡಬೇಕು. ಮೊದಲು ಸುತ್ತಮುತ್ತ ಅಕ್ಕಪಕ್ಕದ ಜೊತೆಗೆ ನಾವು ಹೆಂಗಿದ್ದೀವಿ ಅಂತ ಅದಕ್ಕೂ ಒಂದು ಇರುತ್ತೆ. ಇನ್ನೊಂದು, ನಾವು ಸುಮಾರು ಜನ ರೈತರು ಬೇರೆ ಕಡೆ ಹೋಗಿಬಿಟ್ಟಿದ್ದೀವಿ ಸದ್ಯ ಬೇರೆ ಕಡೆ, ಅದನ್ನು ವಿಚಾರ ಮಾಡಿದ್ರೆ ಅದು ತಪ್ಪಾಗುತ್ತೆ. ಹೆಂಗೆ ಗೊತ್ತಾ, ನಮ್ಮ ಹಿರಿಯರಲ್ಲ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ರೈತರು ದಯವಿಟ್ಟು ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಸುಮಾರು ಹಾವುಗಳು, ಚೋಳುಗಳು, ಪಕ್ಷಿಗಳು, ಪ್ರಾಣಿಗಳನ್ನು ನಾವು ಹೊರಗಿಡ್ತಾ ಇದ್ದೀವಿ. ಒಂದೊಂದು ಭೂಮಿಯಲ್ಲಿ ಎಲ್ಲ ಇರಬೇಕು, ಒಂದೊಂದು ಪಕ್ಷಿ, ಒಂದೊಂದು ಪ್ರಾಣಿಗಳು, ಅದರ ಅನುಭವ ಇದೆ, ಅದರದ ಒಂದು ಪರಿಸರ ಇದೆ. ಆ ಪರಿಸರದ ಜೊತೆಗೆ ಎಲ್ಲರೂ ಬದುಕಬೇಕು. ಹಾವು, ಚೋಳು, ಪಕ್ಷಿ, ಪ್ರಾಣಿಗಳು ಕೂಡ ನಮ್ಮಲ್ಲಿದ್ದರೂ ಮಾತ್ರ ಇರ್ತಕ್ಕಂಥದ್ದು. ಈಗ ದಾಳಿಂಬೆಗೆ ತಾವು ಸುತ್ತರದು ಎಲ್ಲ ಒಳ್ಳೆ ಒಂದು ಏನು ಯಾರಿಗೂ ಕಾಣಿಸ್ಲಾರ್ದಾಗೆ ಹೊಲ ಸುತ್ತಲೂ ಪರದೇನ ಹಾಕಿದಿರಿ, ಯಾಕೆ ಆ ಪರದೆ ಹಾಕಿರಿ? ಅಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿದ್ದಂತ ರೋಗ ನಮ್ಮ ಹೊಲದಗಡೆ ಬರಬಾರದು ಅಂತ ಇಷ್ಟೇ. ಅಂದ್ರೆ ಮಂದಿಗೆ ಏನು ದಾಳಿಂಬೆ ಕಾಣಬಾರ್ದು ಯಾರು? ಹಂಗಂತಲ್ಲ ನಮ್ಮ ಅಕ್ಕಪಕ್ಕದಾಗಿ ಇದ್ದಂತ ಏನೇ ಇರುತ್ತೆ ಹೇಳ್ತಾರೆ ಸೈಂಟಿಸ್ಟ್ ಬಂದ, ನೋಡು ಅಲ್ಲಿ ರೋಗ ಇದೆ, ಇದು ಬಂದ್ಬಿಡುತ್ತೆ, ಬರಬಾರ್ದು ಅನ್ನೋದಕ್ಕೋಸ್ಕರ ಕಟ್ಟಿದ್ದು. ಆಮೇಲೆ ಮೇಲ್ಗಡೆ ಎಲ್ಲ ಜಾಳಿಗೆಯನ್ನು ಹಾಕಿದ್ರಿ, ದಾಳಿಂಬೆ ಇಡೀ ಹೊಲಕ್ಕೆ ಜಾಳಿಗೆ ಹಾಕಿರಿ ಯಾಕೆ? ಅದು ಮೌತ್ ಅಂತ ಒಂದು ಹುಳು ಬರುತ್ತಂತೆ, ನಾವು ಹಿಡಿದಿದ್ದೀವಿ ರಾತ್ರಿ, ಸದ್ಯ ಬೇಕಾದ್ರೆ ನಿಮ್ಗೆ ಅದನ್ನು ವಾಟ್ಸಪ್ನಾಗ ತೋರಿಸ್ತೀನಿ. ಮೌತ್ ಅಂತ ಒಬ್ಬರು ಹೇಳ್ತಾರೆ ಸೈಂಟಿಸ್ಟ್, ಇದು ಮೌತ್ ಅಂತ ಬರುತ್ತಪ್ಪ ಅದನ್ನು ಬಿಡಬಾರ್ದು ಅಂತ. ಆದರೂ ಒಂದಿಷ್ಟು ಜನ ರೈತರು ಹೇಳ್ತಾರೆ ಆ ಮೌತ್ ಏನು ಮಾಡ್ತು, ನೀವು ಸುಮಾರಾಗಿ ಸುಮ್ಮನೆ ಇರೋನು ಅಂತಾರೆ. ಆದರೂ ನಾನು ಒಂದು ಹಾಳಾಗುತ್ತಲ್ಲ ಅಂತ ಆ ಮೌತ್ಗೋಸ್ಕರ ಅದನ್ನು ಕಟ್ಟಿದ್ದೀನಿ. ಅಷ್ಟೇ ವಿನ ಸುಮಾರು ರೈತರು ಅವರವರ, ನಾನು ಅಷ್ಟು ಜಾಣನಂತ ನಾ ಇಲ್ಲಿ ಹೇಳ್ತಾ ಇಲ್ಲ. ಈಗ ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನ, ಯಾವ್ಯಾವ ರಾಸಾಯನಿಕ ಗೊಬ್ಬರಗಳನ್ನ ತಾವು ಏನು ಬಳಸಿರಿ? ಅದಕ್ಕೆ DAP ಹಾಕಿರು, ಕಾಂಪ್ಲೆಕ್ಸ್ ಗಳನ್ನ ಹಾಕಿರು, ಮತ್ತೆ ಬೇರೆ ಸಾವಯವ ಗೊಬ್ಬರಗಳನ್ನ ಏನೇ ಹಾಕಿದ್ರು ದಾಳಿಂಬೆಗೆ? ಹೆಚ್ಚು ಕಡಿಮೆ ನಾವು ಸಾವಯವ ಗೊಬ್ಬರಗಳನ್ನ ಬಳಸಿದ್ವಿ. ಇದಕ್ಕೆ ಸಡನ್ ಆಗಿ ನಾವು ಸಾವಯಕ್ಕೆ ಹೋದಾಗ ಅದು ನಮಗೆ ಫಲ ಕೊಡೋದು ಸ್ವಲ್ಪ ದಿವಸ ಮುಂದಕ್ಕೆ ಹೋಗುತ್ತೆ. ಆದ ಕಾರಣ ಸಾವಯವ ಕೃಷಿ ಜೊತೆಗೆ ನಾವು ಸ್ವಲ್ಪ ತಕ್ಕ ಮಟ್ಟಿಗೆ, ನಮ್ಮ ತಕ್ಕ ಮಟ್ಟಿಗೆ ಕೂಡ DAP ಅನ್ನು ಕೊಟ್ಕೊಂತ ಹೋಗಿದ್ವಿ. ಹೇಗೆ ದಾಳಿಂಬೆಯಲ್ಲಿ ಸಿಂಪರಣೆಯನ್ನು ಪ್ರತಿನಿತ್ಯ ಮಾಡ್ಬೇಕಾಗತ್ತರಿ? ಒಂದು ದಿವಸ ಬಿಟ್ಟು, 2 ದಿವಸ ಬಿಟ್ಟು ಸಿಂಪರಣೆ ಮಾಡ್ಬೇಕಂತಿರ್ತಾರೆ? ಕ್ಲೈಮೇಟ್ ಅಂದ್ರೆ ಮಳೆ ಬಂದ್ಬಿಡುತ್ತೆ, ಮಳೆಗೆ ಎಣ್ಣೆ ಸಿಂಪಡಿಸ್ಬೇಕು, ಕ್ಲೈಮೇಟ್ ಮೇಲೆ ಎಣ್ಣೆ ಹೊಡೆದು. ಹೇಗೆ ಮಾಡಿದ್ರೆ ನೀರು ನಿರ್ವಹಣೆ, ಅದು ಎಷ್ಟು ದಿವಸಕ್ಕೊಮ್ಮೆ ಡ್ರಿಪ್ ಮಾಡ್ತೀರಿ, ಒಂದು ಗಿಡಕ್ಕೆ ಎಷ್ಟೆಷ್ಟು ನೀರು ಅಂದಾಜು ಬಿಡ್ತಾ ಇದ್ರಿ ಹೇಗೆ? ನೀರು ಬಿಡ್ತಕ್ಕಂಥ ವಿಧಾನ, ನಮ್ಮಲ್ಲಿ ತೇವಾಂಶ ಜಾಸ್ತಿ ಇದೆ ಅಂದ್ರೆ ದಯವಿಟ್ಟು ಯಾರು ನೀರು ಬಿಡಬೇಡಿ. ತೇವಾಂಶ ಸ್ವಲ್ಪ ಡ್ರೈ ಆಯ್ತು ಅಂದ್ರೆ ಪ್ರತಿಯೊಂದು ಗಿಡಕ್ಕೂ ನಾವು ಡೈಲಿ ಎಷ್ಟು ಕಡಿಮೆ ಅಂದರೆ 2 ತಾಸು ಡ್ರಿಪ್ಪಲ್ಲಿ ಬಿಡ್ಬೇಕು. ಇದು ಇನ್ನೊಂದು ಎಲ್ಲ ರೈತರು ಮೊದಲು ಅರ್ಥ ಮಾಡ್ಕೋಬೇಕು, ಇದು ತೋಟಗಾರಿಕೆಯ ಬೆಳೆ ಅಲ್ಲ. ನನ್ನ ಅನುಭವದಲ್ಲಿ ನನಗೊಬ್ಬರು ಹೇಳಿದರು, ಹಿರಿಯರು, ಇದು ಕಾಡಲ್ಲಿ ಬೆಳೆದಂಥ ಬೆಳೆ. ಕಾಡಲ್ಲಿದ್ದ ಬೆಳೆಯನ್ನು ನಾವು ನಾಡಿಗೆ ತಂದಿದ್ದೀವಿ ಅಷ್ಟೇ. ಅದು ತನ್ನ ಸುಮ್ಮನೆ ನಾವು ಹಂಗಾಗ್ಬಿಟ್ರು ಕೂಡ ಕಾಡಲ್ಲಿ ಎಷ್ಟು ಬೆಳಿಬೇಕು ಅಷ್ಟು ಬೆಳೆಯುತ್ತೆ. ಅದಕ್ಕೆ ನಾವು ಹೆಚ್ಚಿನದಾಗಿ ಬೆಳೆತಕ್ಕಂಥ ಒಂದು ಏನೋ ಒಂದು ಸೈಂಟಿಸ್ಟ್ ಪ್ರಕಾರ, ಒಂದು ಇದ್ರ ಪ್ರಕಾರ ಜಾಸ್ತಿ ಬೆಳಕಂತ ಹೊಂಟಿದ್ವಿ. ದಾಳಂಬರಿ ಮಾಡಿದಂಥ ಬೆಳೆದವ್ರಿಗೆ ಹೇಳ್ತೀನಿ, ಸುಮಾರು ಜನ ಹಂಗಾಗ್ಬಿಡಿದೆ, ನಮ್ಗೆ ಹಿಂಗಾಗ್ಬಿಡಿದೆ ಅಂತ ಹೇಳ್ತೀರಿ. ಸಡನ್ ಆಗಿ ನಿಮ್ಮ ಡಿಸಿಷನ್ನೇ ನೀವು ತೆಗೆದುಕೊಳ್ಬೇಡಿ. ಸುಮಾರು ಜನ ಹತ್ರ ತಿಳಿದುಕೊಂಡು ಕಳಿಸಿ, ಇನ್ನೂ ಅನುಭವ ಇಲ್ಲ ಅಂದರೆ ಅನುಭವ ಇದ್ದರೆ ಹತ್ರ ಹೋಗಿ ತಿಳಿದುಕೊಂಡು ಸಡನ್ ಆಗಿ ಸುಮಾರು ಜನ ಏನು ಮಾಡಿಬಿಟ್ರಿ, ಇಟಾಚೆತ್ತಿ ಎಲ್ಲ ದಾಳಂಬರಿ ಗಿಡಗಳನ್ನು ಕಿತ್ತಿ ಕಿತ್ತಿ ಎಸೆದು ಬಿಡಿದ್ರಿ, ಎಸಿಬೇಡ್ರಿ ಇಲ್ಲಿ ಬಿಟ್ಟು. ಅದು ಸುಮಾರು ಸುಮ್ಮನೆ ಬಿಟ್ಬಿಡ್ರಿ, ಒಂದ್ ಸಲ ಎಣ್ಣೆ ಹೊಡೆದು ಬಿಡ್ರಿ, ನೀವು ಏನು ಮಾಡಕ್ ಹೋಗ್ಬೇಡ್ರಿ, ಅದು 100,000 ಕೊಡುತ್ತೆ ನಿಮ್ಗೆ. ಅಂದ್ರೆ ನಿಮ್ಗೆ ಈಗ ದಾಳಿಂಬೆ ಇಷ್ಟೆಲ್ಲ ಕಷ್ಟಪಟ್ಟು ಶ್ರಮ ಪಡ್ಕೊ ಖುಷಿ ಆಗ್ತಾ ಇದೆ ತಮಗೆ ನೋಡಿ, ಫಲವನ್ನು ನೋಡಿ ಖುಷಿ ಆಗತ್ತಲ್ಲ, ಮಕ್ಕಳು ಬೆಳೀತಾವ ಅಂತಂದ್ರೆ ಖುಷಿ ಆಗತ್ತಲ್ಲ, ಆದ್ರೂ ಖುಷಿ ಆಗಿ. ಒಳ್ಳೇದು ರುದ್ರಪ್ಪ ಅವರು ಇದುವರೆಗೆ ನಿಮ್ಮ ದಾಳಿಂಬೆ ಬೇಸಾಯದ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರಗಳು. ಇದುವರೆಗೆ ಮಸ್ಕಿ ತಾಲೂಕಿನ ಗುಡಿಹಾಳ ಗ್ರಾಮದ ರೈತರಾದ ರುದ್ರಪ್ಪ ಅವರ ದಾಳಿಂಬೆ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಾದ್ಯಂತ ನಾಳೆ ದಿನ ಮೋಡ ಕಳೆದ ವಾತಾವರಣವಿದ್ದು 5 mm ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 33 ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 19 ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 90% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 51% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 13 km ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಹವಾಮಾನ ವರದಿಯನ್ನು ಕೇಳಿದಿರಿ. ಈಗ ಕೇಳಿ ರಾಯಚೂರು ಮಾನವಿ ಸಿಂಧನರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಹತ್ತಿ ಹೈಬ್ರಿಡ್ 44 7,800 ರೂಪಾಯಿಯಿಂದ 9,200 ರೂಪಾಯಿ. ನೆಲಗಡಲೆ, ಶೇಂಗಾ, ಘುಂಗ್ರಿ 3,196 ರೂಪಾಯಿಯಿಂದ 5,515 ರೂಪಾಯಿ. ಈರುಳ್ಳಿ 300 ರೂಪಾಯಿಯಿಂದ 1,595 ರೂಪಾಯಿ. ಸೂರ್ಯಕಾಂತಿ, ಸೂರ್ಯಪಾನ 4,050 ರೂಪಾಯಿಯಿಂದ 4,799 ರೂಪಾಯಿ. ತೊಗರಿ, ಕೆಂಪು 5,101 ರೂಪಾಯಿಯಿಂದ 6,120 ರೂಪಾಯಿ. ಈಗ ಮಾನವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ. ಭತ್ತ, ಹೊಸ ಸೋನಾ ಮಸೂರಿ 1,600 ರೂಪಾಯಿಯಿಂದ 1,680 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಭತ್ತ, ಹಳೆ ಸೋನಾ ಮಸೂರಿ 2,240 ರೂಪಾಯಿಯಿಂದ 2,800 ರೂಪಾಯಿ. ಇದುವರೆಗೆ ರಾಯಚೂರು ಮಾನ್ವಿ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುವುದು. ಈಗ ಕೇಳಿ ಕುಷ್ಟಗಿ ತಾಲೂಕಿನ ಕೊರಡಕೆರೆ ಗ್ರಾಮದ ಚನ್ನಬಸವಣ್ಣಗೌಡ ಪಾಟೀಲ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು. ಹಾಡ ಕಾಯುವ ಏ ಗೈಯಾಳೆ ನಮ್ಮ ಗುರುವಿನ ಕಂಡೇನ. ಸರಿಯನ ತಮ್ಮ ನಿಮ್ಮ ಗುರವಿನ ಕೋನೇನ. ನಿಮ್ಮ ಗುರವಿನ ಹೆಸರೇನ ತಮ್ಮ ನಿಮ್ಮ ಗುರವಿನ ಎಸ್ತೇನ. ನಿಮ್ಮ ಗುರವಿನ ಹೆಸರೇನ ತಮ್ಮ ನಿಮ್ಮ ಗುರವಿನ ಕೋನೇನ. ನಿಮ್ಮ ಗುರವಿನ ಹೆಸರೇನ ತಮ್ಮ ನಿಮ್ಮ ಗುರವಿನ ಕೋನೇನ. ಶುದ್ಧ ಜ್ಞಾನಪ್ಪ ಸುಜ್ಞಾನಿ ಅಂದರೆ ನಿಮ್ಮ ಗುರು ಕಂಡೇನ. ಜಾಡ್ಯ ಸಿದ್ದಿರ ಮೇಜ ಸುತ ಸುಗಾನಿ ನಮ ಗುರುವಾ.

ಆದ್ರೆ ನಾವೇನೋ ಮರ್ತಿದೀವಿ ಅನಿಸ್ತಾ ಇದೆಯಲ್ಲ ನಂಗೆ. ಈ ನೀತಿ ಸಂಹಿತೆ ವಿಚಾರದಲ್ಲಿ ಯಾವುದನ್ನು ಮರೆಯೋ ಹಾಗಿಲ್ಲ, ಕಡೆಗಣಿಸೋ ಹಾಗಿಲ್ಲ. ನಿಜ ಕಲ್ಪನಾ, ಆದ್ರೆ ಯಾವುದನ್ನೋ ಬಿಟ್ಟಿದೀವಿ ಅನ್ನಿಸ್ತಾ ಇದೆ, ಗೊತ್ತಾಗ್ತಾನೆ ಇಲ್ವಲ್ಲ. ಹಾ ಹಾ, ನಾ ಹೇಳ್ತೀನಿ, ನಾವೆಲ್ಲ ಮಾಧ್ಯಮದವರಲ್ಲಿನೋ. ಹಾ ಕರೆಕ್ಟ್, ಈ ನೀತಿ ಸಂಹಿತೆಯ ಕಟ್ಟುನಿಟ್ಟಾದ ಪಾಲನೆಗೆ ಮಾಧ್ಯಮದವರ ಪಾತ್ರವನ್ನು ಮರೆಯೋ ಹಾಗಿಲ್ಲ. ಕಲ್ಪನಾ, ಈ ಮಾಧ್ಯಮದವರು ಅಂಗೆಲ್ಲ ಯಾರೆಲ್ಲ ಬರ್ತಾರ ಅದ್ರಲ್ಲಿ? ನೋಡು ಭಾರತಿ, ಪತ್ರಿಕೆ, ದೂರದರ್ಶನ, ಆಕಾಶವಾಣಿ ಅಥವಾ ಈ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯಾವುದೇ ಮಾಧ್ಯಮ ಇರಲಿ, ಚುನಾವಣೆ ಅನೌನ್ಸ್ ಆಗ್ತಿದ್ದ ಹಾಗೇನೆ ಈ ನೀತಿ ಸಂಹಿತೆ ಜಾರಿಗೊಳ್ಳುತ್ತೆ. ಆ ಟೈಮಲ್ಲಿ ಮಾಧ್ಯಮದವರೆಲ್ಲ ಕಾರ್ಯಪ್ರವೃತ್ತರಾಗಿರ್ಬೇಕು. ಅಂದಾಗೆ ಭಾರತಿ, ಈ ಮಾಧ್ಯಮದವರಿಗೆ ಟ್ರೈನಿಂಗ್ ಅಂತೇನೋ ಇರುತ್ತೆ ಅಲ್ವಾ? ಹಾ ಅಂಕಲ್, ನಿಮ್ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಇವತ್ತು ಟಿವಿ ಕಾರ್ಯಕ್ರಮದಲ್ಲಿ ಬೊಂಬೆ ಆಟದ ವಿಶೇಷ ಕಾರ್ಯಕ್ರಮ ಇದೆ ಅನ್ನೋದು ನೆನಪಾಯ್ತು. ಈ ಸಂಬಂಧ ಹಲವಾರು ವಿಷಯಗಳನ್ನ ನಾವು ತಿಳ್ಕೋಬಹುದು. ಬನ್ನಿ ಬನ್ನಿ ನೋಡೋಣ. ಮಿತ್ರರೇ, ಪ್ರತಿ ವರ್ಷ ಚುನಾವಣೆಗಳನ್ನ ಎದುರಿಸ್ತಾನೆ ಇರ್ತೀವಿ, ಚಿಕ್ಕವೋ ದೊಡ್ಡವೋ. ಪ್ರತಿ ಸಾರಿ ನಮ್ಮ ಪ್ರಸಾರದಲ್ಲಿ ನೀತಿ ಸಂಹಿತೆಯ ಪಾಲನೆ ಕೂಡ ಮಾಡ್ತಾನೆ ಇರ್ತೀವಿ. ನ್ಯೂನತೆಗಳು ಆಗದಿರ್ಲಿ ಅನ್ನೋ ಎಚ್ಚರದಿಂದ ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಈಗ ವಿಶೇಷ ಬೊಂಬೆಯಾಟದ ಕಾರ್ಯಕ್ರಮ ಆಯೋಜಿಸಿದ್ದೀವಿ, ಇದರಲ್ಲಿ ಹೊಸ ಸಂದೇಶವೂ ಇದೆ, ಬನ್ನಿ ವೀಕ್ಷಿಸೋಣ. ನೋಡು, ಎದುರುಗಡೆ ಯಾರಿದ್ದಾರೆ ಅಂತ? ಇವರೆಲ್ಲ ಮಾಧ್ಯಮ ಬಂಧುಗಳು. ಚೆನ್ನಾಗಿ ತಯಾರಿ ಮಾಡ್ಕೊಂಡ್ ಬಂದಿದೀಯಾ ತಾನೇ? ಓಹೋ, ಕಳೆದ ಚುನಾವಣೆ ಸಂದರ್ಭದಲ್ಲಿ ನೆನಪಿರಿಯಲ್ಲ, ಟಿವಿ ಚಾನೆಲ್ಗಳಲ್ಲಿ ಚುನಾವಣಾ ಜಾತ್ರೆ ಜಮಾಯಿಸಿತ್ತಲ್ಲ. ಜಾತ್ರೆ ಅಂದ್ರೆ ಒಬ್ಬರಿಗಿಂತ ಒಬ್ಬ ದೊಡ್ಡ ದೊಡ್ಡ ನಾಯಕರು ಇಲ್ಲಿ ಬಂದು 5 ಅಥವಾ 10 ನಿಮಿಷಗಳ ಸಂದೇಶ ಕೊಟ್ಟು ಅವರ ಪಕ್ಷಗಳ ದೇಹೋದ್ದೇಶದ ಬಗ್ಗೆ ತಿಳಿಸಿದ್ರಲ್ಲ. ಅದ್ರ ಜೊತೆ ಈ ಎಚ್ಚರನೂ ಇರಬೇಕು, ನೀತಿ ಸಂಹಿತೆ ಜಾರಿ ಆದ್ಮೇಲೆ ಎಷ್ಟೇ ದೊಡ್ಡ ಪಕ್ಷ ಆಗ್ಲಿ, ಕೇಂದ್ರ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರೋ ಪಕ್ಷನೇ ಆಗ್ಲಿ, ಜನಹಿತದ ಉದ್ದೇಶದ ಘೋಷಣೆಗಳಾಗಿದ್ರು ಆಮಿಷಗಳ ಘೋಷಣೆಗಳನ್ನ ನೀಡೋ ಹಾಗಿಲ್ಲ. ಇಲ್ಲಿ ನೋಡು, ಇಲ್ಲಿ ತಜ್ಞರು ಕುಳಿತಿದ್ದಾರೆ, ಇವರು ನಾಯಕರ ಚುನಾವಣಾ ಪ್ರಸಾರ ಭಾಷಣವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ನಾಯಕರ ಭಾಷಣ ಕೂಡ? ಇದು ದೊಡ್ಡ ನಾಯಕರು ಸಣ್ಣ ನಾಯಕರು ಅನ್ನೋ ಪ್ರಶ್ನೆ ಅಲ್ಲ, ಮಾದರಿ ನೀತಿ ಸಂಹಿತೆ ಪಾಲನೆಯ ಪ್ರಶ್ನೆ. ಈ ವಿಶೇಷ ತಜ್ಞರ ತಂಡ ಭಾಷಣದ ಪ್ರತಿಯಲ್ಲಿ ಏನೆಲ್ಲ ಚೆಕ್ ಮಾಡ್ತಾರೆ ಸ್ವಲ್ಪ ತಿಳಿಸ್ತೀಯಾ? ಯಾವುದೇ ರಾಜಕೀಯ ಪಕ್ಷ ತನ್ನ ಪ್ರಚಾರ ಭಾಷಣದಲ್ಲಿ ಜಾತಿ, ಧರ್ಮ ಅಥವಾ ಯಾವುದೇ ವರ್ಗದ ಬಗ್ಗೆ ಪ್ರಚಾರವನ್ನ ಮಾಡೋ ಹಾಗಿಲ್ಲ. ಯಾರಾದ್ರೂ ಹಾಗೆ ಮಾಡಿದ್ರೆ? ಚುನಾವಣಾ ಆಯೋಗದ ಅಧಿಕಾರಿಗಳು ಪ್ರಸಾರದ ಮೊದಲೇನೆ ಅಂತ ಭಾಷಣಗಳನ್ನ ತೆಗೆದಾಕ್ಬಿಡ್ತಾರೆ ಅಥವಾ ತಡೆ ಹಿಡಿತಾರೆ. ಏನ್ ಚೆನ್ನಾಗಿತ್ತು ಭಾರತಿ, ಈ ಬೊಂಬೆಗಳು ಎಂತ ಉಪಯುಕ್ತ ಮಾಹಿತಿಯನ್ನು ನೀಡಿದ್ವು ನಮಗೆ ಅಲ್ವಾ? ನಿಜವಾಗ್ಲೂ ಉಪಯುಕ್ತವಾದ ಮಾಹಿತಿ. ಈ ವಿಷಯದ ಬಗ್ಗೆ ಇನ್ನೊಂದಿಷ್ಟು ಮಹತ್ವದ ವಿಚಾರವನ್ನ ಈ ಕೇಳೋಣ. ಹಾಯ್ ಹಲೋ ನಮಸ್ಕಾರ, ಮೈ ಹೂ ಶಾಲಿನಿ ಶರ್ಮಾ, ಸ್ಟೇಟ್ ಐಕನ್ ಇಲೆಕ್ಷನ್ ಡಿಪಾರ್ಟ್ಮೆಂಟ್ ಹಿಮಾಚಲ್ ಪ್ರದೇಶ್ ಅಂಡ್ ಬೈ ಪ್ರೊಫೆಷನ್ ಮೇ ಏಕ್ ಆರ್ ಜೆ ಹೂ. ಅಂಡ್ ಜಬ್ ಆಪ್ ಆನ್ ಏರ್ ಹೋತೆ ನಾ ರೇಡಿಯೋ ಪರ್ ಬೋಲ್ತೆ ತೋ ಏಕ್ ಏಕ್ ಶಬ್ದ ಜೋ ಆಪ್ಕಾ ಹೈ, ಏಕ್ ಏಕ್ ವರ್ಡ್ ವೋ ಮ್ಯಾಟರ್ ಕರ್ತಾ ಹೈ, ಏಕ್ ಏಕ್ ಸೆಕೆಂಡ್ ಕಿ ಆಕ್ಚುಲಿ ವ್ಯಾಲ್ಯೂ ಹೋತಿ ಹೈ. ಔರ್ ಉಸಿ ತರೀಕೆ ಸೆ ಜಬ್ ಇಲೆಕ್ಷನ್ಸ್ ಹೋತೆ ನಾ ತೋ ಹರ್ ಏಕ್ ವೋಟ್ ಮ್ಯಾಟರ್ ಕರ್ತಾ ಹೈ, ಹರ್ ಏಕ್ ವೋಟ್ ಕಿ ವ್ಯಾಲ್ಯೂ ಹೋತಿ ಹೈ ಡೆಮೋಕ್ರೆಸಿ ಕೋ ಸ್ಟ್ರಾಂಗ್ ಬನಾನೆ ಮೇ. ಅಂಡ್ ಪರ್ಸನಲಿ ಅಗರ್ ಮೈ ಬಾತ್ ಕರೂ ನಾ ತೋ ಕಾಫಿ ಟೈಮ್ ಸೆ ಏಕ್ ಮೇರಿ ಟ್ರಿಪ್ ಪ್ಲಾನ್ ಥಿ ನವೆಂಬರ್ ಮೇ, ಲೇಕಿನ್ ಮೈನೆ ಉಸೆ ಪೋಸ್ಟ್ಪೋನ್ ಕಿಯಾ ಹೈ ಬಿಕಾಸ್ ಆಪ್ಕೋ ಪತಾ ಯಾರ್ ಇಲೆಕ್ಷನ್ಸ್ ಹೋನೆ ವಾಲೆ ಹೈ ಹಿಮಾಚಲ್ ಮೇ. ಸೊ ಮೇರೆ ದೇಶ್ ನೇ ಜೋ ಇಂಡಿಯಾ ನೇ ಮುಝೆ ಏಕ್ ಇತ್ನಾ ಬಡಾ ಅಧಿಕಾರ ದಿಯಾ ಹೈ, ಸಬ್ಸೆ ಬಡಾ ಜೋ ರೈಟ್ ದಿಯಾ ಹೈ ಕಿ ಮೈ ಡಿಸೈಡ್ ಕರ್ ಸಕ್ತಿ ಹೂಂ ಕಿ ಮೇರಿ ಸ್ಟೇಟ್ ಕಾ ಫ್ಯೂಚರ್ ಕೈಸಾ ಹೋಗಾ, ಮೈ ಅಪ್ನಾ ಲೀಡರ್ ಚುನೂಂಗಿ, ತೋ ಮೈ ಉಸ್ ರೈಟ್ ಕೋ ಯೂಸ್ ಕರ್ನಾ ಕೈಸೆ ಮಿಸ್ ಕರ್ ಸಕ್ತಿ ಹೂಂ. ಔರ್ ಆಫ್ ಕೋರ್ಸ್ ಮೈ ಖುದ್ ತೋ ಮಿಸ್ ನಹೀ ಕರೂಂಗಿ, ಬಾಕಿ ಜೋ ಔರ್ ಲೋಗ್ ಹೈ ನಾ ಉನ್ಹೇ ಭಿ ಅವೇರ್ ಕರೂಂಗಿ, ಉನ್ಹೇ ಭಿ ಕನ್ವಿನ್ಸ್ ಕರ್ ರಹೀ ಹೂಂ ಮೈ. ಯಾನಿ ಜೋ ಶೋ ಹೈ ಮತದಾತಾ ಜಂಕ್ಷನ್ ಬಹುತ್ ಹಿ ಅಚ್ಚಾ ಇನಿಶಿಯೇಟಿವ್ ಹೈ, ಔರ್ ಐ ಆಮ್ ರಿಯಲಿ ಹ್ಯಾಪಿ ಕಿ ಮುಝೆ ಭಿ ಇಸ್ಸೆ ಜುಡ್ನೆ ಕಾ ಮೌಕಾ ಮಿಲಾ. ಔರ್ ಸಿರ್ಫ್ ಆಜ್ ಹಿ ನಹೀ, ಟೈಮ್ ಟು ಟೈಮ್ ಮೈ ಆಪ್ಸೆ ಬಾತೆ ಕರ್ನೆ ಕೆ ಲಿಯೆ ಔರ್ ಯಹಾಂ ಪರ್ ಆತಿ ರಹೂಂಗಿ. ಅಂಡ್ ಕಿಸಿ ಭಿ ತರಹ ಕಿ ಕೋಯಿ ಭಿ ಜಾನ್ಕಾರಿ ಅಗರ್ ಆಪ್ ಲೇನಾ ಚಾಹತೆ ಹೈ ವೋಟಿಂಗ್ ಕೋ ಲೇಕರ್ ತೋ 1950 ಯೇ ಟೋಲ್ ಫ್ರೀ ನಂಬರ್ ಹೈ, ಔರ್ ಸಾಥ್ ಮೇ www.nvsp.in ಯಹಾಂ ಪರ್ ಭಿ ಆಪ್ ಲಾಗ್ ಇನ್ ಕರ್ ಸಕ್ತೆ ಹೈ. ಸ್ಟೇ ಟ್ಯೂನ್ಡ್. ಈಗ ನಮ್ಮ ಇನ್ನೊಬ್ಬ ಸ್ನೇಹಿತರನ್ನ ಭೇಟಿ ಮಾಡೋಣ, ಬನ್ನಿ. ನಮಸ್ಕಾರ, ಮೈ ಯುಗಂಬರ್ ಪೋಲಿ ಹೂ, ಉತ್ತರಾಖಂಡ್ ಕೆ ಪೌಡಿ ಗಢವಾಲ್ ಕಾ ರಹನೆ ವಾಲಾ ಹೂ. ಔರ್ ಆಪ್ ಸಭಿ ಲೋಗೋ ಸೆ ಯೆ ನಿವೇದನ್ ಹೈ ಕಿ ಲೋಕತಂತ್ರ ಕಿ ಮಜಬೂತಿ ಕೆ ಲಿಯೆ ಅಪ್ನೆ ಮತ ಕಾ ಪ್ರಯೋಗ ಜರೂರ್ ಕರ್ನಾ ಹೈ. ವೋಟ್ ಕರೇ ಮತದಾನ ಕರೇ, ವೋಟ್ ಕರೇ ಮತದಾನ ಕರೇ, ವೋಟ್ ದೇಶ ಕೆ ಲಿಯೆ ಜರೂರಿ, ಆಓ ಇಸ್ಕಾ ಸಮ್ಮಾನ್ ಕರೇ. ವೋಟ್ ದೇಶ ಕೇಳಿಯೆ ಜರೂರಿ ಆಓ ಇಸ್ಕ ಸಮ್ಮಾನ್ ಕರೆ ವೋಟ್ ಕರೆ ಮತದಾನ ಕರೆ ಪಾಂಚ ಸಾಲ ಮೇ ಮೌಕಾ ಮಿಲೇ ವೋಟ್ ಅಧಿಕಾರ ಅಪ್ನಾ ಲೋಕತಂತ್ರ ಮಜಬೂತ್ ಬನೆ ಹಮ ಸಬ್. ಜಾಗೃತ ಮತದಾರನ ಬಗ್ಗೆ ತಿಳಿಸ್ಕೊಟ್ಟಿದ್ದನ್ನ ಕೇಳಿದ್ರಲ್ಲ, ಈಗ ನೀವು ಒಂದು